ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಮೂಲಕ ವಿವಿಧ ಅಭಿವೃದ್ಧಿ ಯೋಜನೆಗಳು ಈ ಕುರಿತು ಯಲ್ಲಾಪುರ ತಾಲೂಕಿನ ವಜ್ರಳ್ಳಿಯ ಸಂತೋಷಿ ರಮೇಶ್ ಭಟ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ. ಈಗ ಬೇರೆ ಬೇರೆ ಅಭಿವೃದ್ಧಿ ಯೋಜನೆಗಳನ್ನ ಅನುಷ್ಠಾನದಲ್ಲಿ ಗ್ರಾಮ ಪಂಚಾಯತ್ ಕೂಡ ಸಾಕಷ್ಟು ಕಾರ್ಯವನ್ನು ನಿರ್ವಹಿಸ್ತಿದೆ ಅಂತ ಕೇಳಿದ್ದೀವಿ. ನಿಮ್ಮ ದೃಷ್ಟಿಯಲ್ಲಿ ಈ ಗ್ರಾಮ ಪಂಚಾಯತ್ನ ಒಂದು ಪಾತ್ರ ಏನು ಅಂತ ಹೇಳ್ತೀರಿ? ನಮ್ಮ ಗ್ರಾಮ ಪಂಚಾಯತ್ ಪಾತ್ರ ಎಷ್ಟು ಮುಖ್ಯ ಇದೆಯೋ ಅದೇ ತರ ಜನರ ಒಂದು ಸಹಭಾಗಿತ್ವನು ಸಹ ಅಷ್ಟೇ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತದೆ. ಹಾಗೆ ನಮ್ಮ ವಜ್ರಳ್ಳಿ ಪಂಚಾಯತ್ ಅಂತ ನಾವೇನು ತಗೊಂಡ್ವಿ ಅಂತಾದ್ರೆ ಅಲ್ಲಿ ಸಾಮಾನ್ಯವಾಗಿ ಭೌಗೋಳಿಕವಾದಂತಹ ಒಂದು ವಿಸ್ತಾರವಾದಂತಹ ಪ್ರದೇಶ, ಜನಸಂಖ್ಯೆಯು ಸಹ ಅದೇ ತರ ಚದುರ್ಕೊಂಡಿದೆ. ಹಾಗಾಗಿ ಎಲ್ಲಾ ಜನರನ್ನು ಸಹ ನಾವು ಈ ನಿಟ್ಟಿನಲ್ಲಿ ಕಾರ್ಯಗತಗೊಳಿಸಬೇಕು ಅಂದ್ರೂ ಸಹ ನಮ್ಮ ಪಂಚಾಯತ್ ಮಟ್ಟದಲ್ಲಿ ಎಲ್ಲಾ ಒಂದು ಏನು ಕಮಿಟಿ ಏನಿದೆ ಎಲ್ಲರ ಒಂದು ಸಹಭಾಗಿತ್ವದೊಂದಿಗೆ ಆ ಒಂದು ಕಾರ್ಯಕ್ರಮವನ್ನು ಯಾವುದೇ ಒಂದು ಯೋಜನೆ ಇರಬಹುದು, ಕೇಂದ್ರ ಸರ್ಕಾರ ಇರಬಹುದು, ರಾಜ್ಯ ಸರ್ಕಾರ ಇರಬಹುದು, ಯಾವುದೇ ಒಂದು ಯೋಜನೆಯನ್ನ ನಾವು ಆದಷ್ಟು ಜನರಿಗೆ ತಲುಪುವಂತಹ ನಿಟ್ಟಿನಲ್ಲಿ ನಾವು ಅದನ್ನ ಕಾರ್ಯಗತಗೊಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ನಮ್ಮ ಕೇಳುಗರಿಗೆ ಸ್ವಲ್ಪ ಪರಿಚಯ ಮಾಡಿಕೊಡಿ. ವಜ್ರಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನೇನು ಪ್ರದೇಶಗಳು ಬರ್ತವೆ, ಎಷ್ಟು ಜನಸಂಖ್ಯೆ ಇದೆ, ಎಷ್ಟು ಗ್ರಾಮ ಪಂಚಾಯತ್ಗಳಿವೆ, ಹೇಗೆ? ನಮ್ಮ ವಜ್ರಳ್ಳಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಟ್ಟು 10 ಗ್ರಾಮಗಳು ಬರ್ತವೆ. ಅದಕ್ಕಿಂತ ಪೂರ್ವದಲ್ಲಿ ಅಂದ್ರೆ 2000 ಪೂರ್ವದಲ್ಲಿ ಒಟ್ಟು 12 ಹಳ್ಳಿಗಳು ಇತ್ತು. 12 ಹಳ್ಳಿಗಳು ಅಂದ್ರೆ ಅದರೊಳಗೆ ಕೊಡಸಳ್ಳಿ ಮತ್ತೆ ಬರ್ಬಳ್ಳಿ, ಅದೀಗ ಮುಳುಗಡೆ ಆದಂತಹ ಪ್ರದೇಶ ಆಗಿದೆ. ಅದನ್ನ ಹೊರತುಪಡಿಸಿ ಈಗಿರುವಂತಹ ಒಂದು ವರದಿ ಪ್ರಕಾರ ನಮ್ಮಲ್ಲಿರುವುದು ಒಟ್ಟು 10 ಹಳ್ಳಿಗಳು. ಅದರಲ್ಲಿ ನಮ್ಮ ವಜ್ರಳ್ಳಿ ಕೇಂದ್ರ ಸ್ಥಾನ ಒಂದು, ಹಾಗೆ ಬೀಗಾರ್, ತಾರ್ಗಾರ್, ಬಾಗಿನಕಟ್ಟ, ತೆಲಂಗಾರ್, ಚಿಮ್ನಳ್ಳಿ, ಹೊನ್ಗದ್ದೆ, ಅಂಗಾಂವ್, ಜೋಗ್ಳೆಪಾಲ್, ಕಳಚೆ, ಈರಾಪುರ, ಇದಿಷ್ಟು ಗ್ರಾಮಗಳು ನಮ್ಮ ಒಂದು ವಜ್ರಳ್ಳಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ ಗ್ರಾಮಗಳಾಗಿದ್ದಾವೆ. ಒಟ್ಟು ಜನಸಂಖ್ಯೆ ಅಂತಂದ್ರೆ 3,620 ಜನಸಂಖ್ಯೆ. ಒಟ್ಟು ಕುಟುಂಬಗಳ ಸಂಖ್ಯೆ ತಗೊಂಡ್ವಿ ಅಂತಾದ್ರೆ 778 ಕುಟುಂಬಗಳು ಬರ್ತವೆ. ಸಾಮಾನ್ಯವಾಗಿ ಈಗ ಗ್ರಾಮೀಣ ಪ್ರದೇಶದಲ್ಲಿ ಬೇರೆ ಬೇರೆ ಸವಾಲುಗಳನ್ನು ಎದುರಿಸಬೇಕಾಗ್ತದೆ, ಈ ಗ್ರಾಮ ಪಂಚಾಯತ್ ಒಂದು ಜವಾಬ್ದಾರಿ ಏನು ಇಂತಹ ಒಂದು ಸವಾಲುಗಳನ್ನು ಎದುರಿಸುವಲ್ಲಿ? ಈಗ ಸಾಮಾನ್ಯವಾಗಿ ಜನರ ಅಭಿಪ್ರಾಯಗಳು ಎಲ್ಲಾ ವ್ಯಾಪ್ತಿಯಲ್ಲಿ ಒಂದೇ ತರ ಇರುವುದಿಲ್ಲ. ಅಂದ್ರೆ ಜನರ ಮನಸ್ಸು ಹೇಗೆ ಒಬ್ಬರಿಂದ ಒಬ್ಬರು ಹೇಗೆ ಚೇಂಜ್ ಆಗ್ತಾ ಇರ್ತದೆ ಅದೇ ತರನು ಸಹ ಕಾರ್ಯಗತಗೊಳಿಸುವಲ್ಲೂ ಸಹ ಒಬ್ಬೊಬ್ಬರ ಒಂದು ಯೋಜನೆಗಳು ಬೇರೆ ಬೇರೆ ತರ ಇರುತ್ತೆ. ಆ ಸಂದರ್ಭದಲ್ಲಿ ಎಲ್ಲರನ್ನು ಸಹ ನಾವು ಏನು ಈ ಒಂದು ಸಭೆ ಅಥವಾ ಏನೋ ಒಂದು ಕಾರ್ಯಕ್ರಮದ ಮೂಲಕ ಎಲ್ಲರನ್ನು ಸಹ ಒಟ್ಟುಗೂಡಿಸಿ ಆ ನಿಟ್ಟಿನಲ್ಲಿ ನಾವು ಅದನ್ನ ಒಂದು ಅನುಷ್ಠಾನಕ್ಕೆ ತರುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಈಗ ಬೇರೆ ಬೇರೆ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಮಾಡಿಕೊಡಿ. ಈಗ ಕೇಂದ್ರ ಸರ್ಕಾರ ಪುರಸ್ಕೃತ ಯೋಜನೆಗಳಿರಬಹುದು ಅಥವಾ ರಾಜ್ಯ ಸರ್ಕಾರದ ಯೋಜನೆಗಳಿರಬಹುದು, ಇದನ್ನು ಅನುಷ್ಠಾನ ಮಾಡುವುದು ಗ್ರಾಮ ಪಂಚಾಯತ್ ಮೂಲಕ ಹೇಗೆ ಅಂತ? ಸಾಮಾನ್ಯವಾಗಿ ನಮ್ಮ ಗ್ರಾಮ ಪಂಚಾಯತ್ದ ಒಂದು ವ್ಯಾಪ್ತಿಯಲ್ಲಿ ಬರುವಂತಹ ಕೇಂದ್ರ ಸರ್ಕಾರ ಹಾಗೆ ರಾಜ್ಯ ಸರ್ಕಾರದ ಯೋಜನೆಗಳು ಇದೆ ಅಂತಂದ್ರೆ, ಮೊದಲನೇದಾಗಿ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಎಲ್ಲಾ ಕಡೆ ಸಾಮಾನ್ಯವಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಅದು ಇಡೀ ದೇಶಾದ್ಯಂತ ಒಂದು ಪ್ರಸಿದ್ಧವಾದಂತಹ ಒಂದು ಯೋಜನೆ ಅಥವಾ ಕಾಯ್ದೆ ಅಂತಾನೆ ಹೇಳ್ಬಹುದು. ಯೋಜನೆ ಅನ್ನೋದಕ್ಕಿಂತ ಅದೀಗ ಕಾಯ್ದೆ ಆಗಿದೆ. ಯೋಜನೆ ಅಂದ್ರೆ ಸಾಮಾನ್ಯವಾಗಿ ಅಷ್ಟು ವರ್ಷದ ಒಂದು ಲಿಮಿಟ್ ಅಲ್ಲಿ ಇರುತ್ತೆ, ಆದ್ರೆ ಇದು ಒಂದು ಕಾಯ್ದೆ, ಅದಕ್ಕೆ ಆದಂತ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇರುತ್ತೆ. ಅದ್ರ ಬಿಟ್ಟು ನೆಕ್ಸ್ಟ್ 15ನೇ ಹಣಕಾಸು ಯೋಜನೆ ಅನ್ನೋದು ಒಂದು ಸಹ ನಮ್ಮ ಅದು 5 ವರ್ಷದ ಒಂದು ಯೋಜನೆ ಆಗಿರುತ್ತದೆ. ಈಗ ಅದು ಕೊನೆ ಹಂತದಲ್ಲಿ ಅಂದ್ರೆ 2020-21ರಲ್ಲಿ ಶುರುವಾಗಿದ್ದು 24-25 ಎಂಡ್ ಆಗ್ತದೆ ಲಾಸ್ಟ್, ಅಂದ್ರೆ 5 ವರ್ಷದವರೆಗೆ ಇರುವಂತಹದ್ದು. ಅದರ ನಂತರದಲ್ಲಿ 16ನೇ ಹಣಕಾಸು ಹೀಗೆ ವರ್ಷ ವರ್ಷ ಅದು ಚೇಂಜ್ ಆಗ್ತಾ ಇರುತ್ತೆ. ಆಮೇಲೆ SBM ಅಂತ ಹೇಳಿ ಒಂದು SBM ಅಂದ್ರೆ ಸ್ವಚ್ಛ ಭಾರತ್ ಮಿಷನ್. ಅದ್ರ ಮೂಲಕ ಎಲ್ಲಿ ಶೌಚಾಲಯಗಳು ಇಲ್ಲವೋ ಅಲ್ಲಿ ಅಂತ ಕಡೆ ನಾವು ಅದನ್ನ ಶೌಚಾಲಯವನ್ನ ನಿರ್ಮಾಣ ಮಾಡುವಂತದ್ದು. ಯಾರು ಅರ್ಹರಿದ್ದಾರೆ, ಅರ್ಹ ಫಲಾನುಭವಿಗಳಿದ್ದಾರೆ ಅಂತ ಕಡೆಗೆ ಬಯಲು ಮುಕ್ತ ಶೌಚಾಲಯ ಮಾಡಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಅನುಷ್ಠಾನಕ್ಕೆ ಬಂದಿದೆ ಕೇಂದ್ರ ಸರ್ಕಾರದಿಂದ. ಅದು ಕೂಡ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಅದರ ನಂತರದಲ್ಲಿ ರಾಜ್ಯ ಸರ್ಕಾರದ ಯೋಜನೆ ಅಂತ ಬಂದ್ಬಿಟ್ರೆ ಶಾಸನಬದ್ಧ ಅನುದಾನ ಅಂತ ಹೇಳಿ ಒಂದಿರುತ್ತೆ. ಶಾಸನಬದ್ಧ ಅನುದಾನ, ಅದ ನಂತರದಲ್ಲಿ ಎಸ್ಕ್ರೋ ಅನುದಾನ. ಎಸ್ಕ್ರೋದಲ್ಲಿ ಆ ಶಾಸನಬದ್ಧ ಅನುದಾನನು ಸಹ ಸೇರ್ಕೊಂಡು ಅಂದ್ರೆ ಅದರ ಜೊತೆಗೆ ಜಮಾ ಆಗಿರುತ್ತೆ. ಅದನ್ನ ನಾವು ಅನುಷ್ಠಾನ ಮಾಡಬೇಕಂದ್ರೆ ಜಿಲ್ಲಾ ಪಂಚಾಯತ್ ಮೂಲಕ ಅದನ್ನ ಅನುಮೋದನೆ ತಗೊಂಡು ಅನುಮೋದನೆ ಆದ ನಂತರದಲ್ಲಿ ಅದನ್ನ ಕ್ರಿಯಾಯೋಜನೆ ಮಾಡಿ ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡುವಂತಹದ್ದು. ಇಷ್ಟು ಯೋಜನೆಗಳು ಬರ್ತವೆ. ಈ ಯೋಜನೆಗಳನ್ನು ಒಂದೊಂದಾಗಿ ನೋಡುವ, ಈಗ ಮುಖ್ಯವಾಗಿ ಹೇಳಿರುವ ನೀವು ಗಮನಿಸಿರುವಂತಹದ್ದು ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ. ಈ ಒಂದು ವಜ್ರಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಯೋಜನೆ ಅನುಷ್ಠಾನ ಹೇಗಾಗ್ತಾ ಇದೆ? ಆಗ್ಲೇ ಹೇಳಿದ ಹಾಗೆ ಭೌಗೋಳಿಕವಾಗಿ ಅತಿ ವಿಸ್ತಾರವಾದಂತಹ ಒಂದು ಪ್ರದೇಶ ಇದೆ ನಮ್ಮ ವಜ್ರಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ. ಯಾವುದೇ ಗ್ರಾಮ ತಗೊಂಡ್ರು ಸಹ ಇಲ್ಲಿ ಅನುಷ್ಠಾನ ಮಾಡಬೇಕು ಅಂದ್ರೂ ಸಹ ಅಷ್ಟೇ ಒಂದು ಸವಾಲಿನ ಒಂದು ರೂಪದಾಗೆ ಇರುತ್ತೆ ನಮಗೂ ಕೂಡ. ಅಂದ್ರೆ ಅಷ್ಟು ಈಸಿಯಾಗಿ ನಾವು ಅದನ್ನ ಅನುಷ್ಠಾನಕ್ಕೆ ತರುವಂತದ್ದು ಅಲ್ಲ. ಹಾಗಂತ ಹೇಳಿ ಬಿಡು ಹಾಗೂ ಇರುವುದಿಲ್ಲ, ಯಾಕೆಂದ್ರೆ ಅದು ನಮಗೆ ಸರ್ಕಾರದಿಂದ ಅಥವಾ ನಮ್ಮ ಮೇಲಾಧಿಕಾರಿಗಳಿಂದ ಒಂದು ಗುರಿ ಸಾಧನೆಗೆ ಅಂತ ಹೇಳಿ ಇಷ್ಟು ಪ್ರಗತಿಯನ್ನ ಮಾಡಲೇಬೇಕು ಅಂತ ಹೇಳಿ ನಮಗೆ ಒಂದು ಗುರಿಯನ್ನ ಕೊಟ್ಟಿರ್ತಾರೆ. ಆ ಗುರಿಯನ್ನ ಸಾಧಿಸಲೇಬೇಕಾಗಿರ್ತದೆ ಅದು ಒಂದು ಆರ್ಥಿಕ ವರ್ಷದ ಅಂತ್ಯದ ಒಳಗೆ. ಅದೇ ನಿಟ್ಟಿನಲ್ಲಿ ನಮ್ಮ ವಜ್ರಹಳ್ಳಿ ಪಂಚಾಯತದಲ್ಲೂ ಸಹ ಈಗಾಗಲೇ ನಾವು ಪ್ರತಿ ವರ್ಷನೂ ಸಹ ಅಂದ್ರೆ 1 ವರ್ಷ ಅಂತ ಅಲ್ಲ, ಈಗ ನಾನು ಬಂದಿದ್ದು 2018-18ರಿಂದನೂ ಸಹ ಒಂದು ಒಳ್ಳೆ ರೀತಿಯಿಂದ ಈ ಉದ್ಯೋಗ ಖಾತ್ರಿ ಯೋಜನೆ ಅನ್ನೋದು ಯಶಸ್ವಿಯಾಗಿ ಅನುಷ್ಠಾನಕ್ಕೆ ಬರ್ತಾ ಇದೆ. ಅಂದ್ರೆ ಯಾವುದೇ ಒಂದು ಗುರಿಯನ್ನ ನಮಗೆ ಕೊಟ್ಟಾಗ್ಲೂ ಸಹ ಆ ಗುರಿಯನ್ನ ನಾವು ಏನು ತಲುಪುವಲ್ಲಿ ಮೇಲುಗೈ ಸಾಧಿಸಿದ್ದೀವಿ ಅಂತಾನೆ ಹೇಳಬಹುದು. ಈಗ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಫಲಾನುಭವಿ ಆಗಬೇಕಿದ್ರೆ ಅದಕ್ಕೆ ಬೇಕೊಂದಷ್ಟು ಮಾನದಂಡಗಳಿರ್ತವೆ ಅರ್ಹತೆಯನ್ನು ಪಡಿಬೇಕಿದ್ರೆ. ಆಮೇಲೆ ಬೇರೆ ಬೇರೆ ಕಾರ್ಯಗಳನ್ನು ಕೂಡ ಅನುಷ್ಠಾನ ಮಾಡೋದಕ್ಕೆ ಅವಕಾಶ ಇದೆ ಅಂತೇಳಿ, ಬೇರೆ ಬೇರೆ ಕೆಲಸ ಕಾರ್ಯಗಳನ್ನು ಇದರಲ್ಲಿ ಕೈಗೊಳ್ಳಬಹುದು ಅಂತೇಳಿ ಸ್ವಲ್ಪ ಇದರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ. ಇದರಲ್ಲಿ ಮಾನದಂಡ ಅಂತಂದ್ರೆ ಸಾಮಾನ್ಯವಾಗಿ ಸಣ್ಣ ರೈತರು ದೊಡ್ಡ ರೈತರು ಅಂತ ಹೇಳಿರುತ್ತೆ. 2.5 ಎಕರೆ ಒಳಗೆ ಇರುವಂತಹ ಏನು ಜಮೀನ್ದಾರರು ಇರ್ತಾರೆ, 2.5 ಹೆಕ್ಟೇರ್ ಅಂತ ಹೇಳಿ, ಅಷ್ಟರೊಳಗೆ ಅವರನ್ನ ಸಣ್ಣ ರೈತರು ಸಣ್ಣ ಹಿಡುವಳಿದಾರರು ಅಂತ ಹೇಳ್ತಾರೆ. ಹಾಗೆ ಮುಖ್ಯವಾಗಿ ಬಡತನ ರೇಖೆಗಿಂತ ಕೆಳಗಿರಬೇಕು, 18 ವರ್ಷ ಮೇಲ್ಪಟ್ಟವರಾಗಿರ್ಬೇಕು, ಮತ್ತೆ ಯಾವುದೇ ರೀತಿ ಸರ್ಕಾರಿ ಉದ್ಯೋಗ ಇಂಥ ಒಂದು ಉದ್ಯೋಗದಲ್ಲಿ ಇರುವಂತಹ ಇರಬಾರದು. ಹಾಗೆ ಅವರು ಸಹ ಅದನ್ನ ಆಸಕ್ತಿಯಿಂದ ಅದರಲ್ಲಿ ಪಾಲ್ಗೊಳ್ಳುವಂತವರಾಗಿರ್ಬೇಕಾಗ್ತದೆ. ಅದಕ್ಕೆ ಬೇಕಾದಂತ ದಾಖಲೆಗಳು ಸಹ ಸಾಮಾನ್ಯವಾಗಿ ಪಾಸ್ಬುಕ್, ಹಾಗೆ ಆಧಾರ್ ಕಾರ್ಡ್ ಜೆರಾಕ್ಸ್, ಅವರ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತೆ ಫ್ಯಾಮಿಲಿ ಫೋಟೋ, ಅಂದ್ರೆ ಪ್ರತಿ ಕುಟುಂಬಕ್ಕೆ ಒಂದೊಂದು ಜಾಬ್ ಕಾರ್ಡ್ ಅಂತ ಹೇಳಿ ಇರುತ್ತೆ. ಅಲ್ಲಿ 18-60 ವರ್ಷ ಒಳಗಿರುವಂತಹವರು ಆ ಒಂದು ಯೋಜನೆಯಲ್ಲಿ ಕೆಲಸ ಮಾಡಲಿಕ್ಕೆ ಅರ್ಹರಾಗಿರ್ತಾರೆ. 60 ವರ್ಷ ಮೇಲ್ಪಟ್ಟವರಿಗೂ ಸಹ ಇದರೊಳಗೆ ಒಂದು ವಿನಾಯಿತಿ ಅನ್ನೋದಿದೆ. ಅವರಿಗೆ ಕೆಲವೊಂದಷ್ಟು ಕಂಡೀಷನ್ಸ್ ಅಂದ್ರೆ ಏಜ್ ಆಗಿರುತ್ತೆ ಅನ್ನೋ ಒಂದು ಕಾರಣದಿಂದ ಕೆಲವೊಂದಷ್ಟು ವಿನಾಯಿತಿ ಒಳಪಟ್ಟು ಅವರು ಸಹ ಕೆಲಸ ಮಾಡಬಹುದು. ಅದರಲ್ಲಿ ವಿಶೇಷ ಚೇತನರಿಗೂ ಸಹ ಕೆಲವೊಂದಷ್ಟು ಅವಕಾಶಗಳಿದ್ದಾವೆ, ಮಾಡಬಹುದು ವರ್ಕ್ ಅನ್ನ. ಏನೇನು ಕೆಲಸವನ್ನ ಇದರಲ್ಲಿ ಕೈಗೊಳ್ಳಬಹುದು? ಇದರಲ್ಲಿ ಮುಖ್ಯವಾಗಿ ಬಂದ್ಬಿಟ್ಟು ವೈಯಕ್ತಿಕ ಮತ್ತೆ ಸಾರ್ವಜನಿಕ ಅಂತ ಹೇಳಿರುತ್ತೆ. ವೈಯಕ್ತಿಕ ಕೆಲಸದಲ್ಲಿ ಈಗ ಒಂದು ಕುಟುಂಬ ತಮಗೆ ತಮ್ಮ ಒಂದು ಜಮೀನು ಸಮತಟ್ಟನ್ನ ಮಾಡ್ಕೊಳ್ಬಹುದು, ಹಾಗೆ ದನದ ಕೊಟ್ಟಿಗೆ, ಅದರಂತೆ ತೆರೆದ ಬಾವಿ. ಮೊದಲು ತೆರೆದ ಬಾವಿಗೆ ಸ್ವಲ್ಪ ಅಮೌಂಟ್ ಕಡಿಮೆ ಇತ್ತು, ಈಗ ಅಂದಾಜು ಮೊತ್ತ ಸ್ವಲ್ಪ ಜಾಸ್ತಿ ಇದೆ. ತೆರೆದ ಬಾವಿ, ಹಾಗೆ ಮಳೆ ನೀರು ಕೊಯ್ಲು ಮಾಡ್ಕೊಳ್ಬಹುದು, ಅಥವಾ ತೋಟಗಾರಿಕೆ ಇಲಾಖೆ ಈ ಕಡೆ ಬಂದ್ರೆ ಅಲ್ಲಿಂದ ಏನು ತೋಟ ಪುನಶ್ಚೇತನ ಅಥವಾ ತೋಟದ ನೀರ್ ಕಾಲುವೆ ಈ ತರದ್ದು ಕೆಲವೊಂದಷ್ಟು ಕಾಮಗಾರಿಗಳನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಮತ್ತೆ ಹೈನುಗಾರಿಕೆಗೆ ಅಂತ ಹೇಳಿ ಬಂದ್ಬಿಟ್ರೆ ಕೋಳಿ ಶೆಡ್ ಇರಬಹುದು ಅಥವಾ ಕುರಿ ಶೆಡ್, ಅದು ಈ ಕಡೆಗೆಲ್ಲ ಸಾಮಾನ್ಯವಾಗಿ ಅಂತದಿಲ್ಲ, ಆದ್ರೂ ಅದನ್ನು ಕೂಡ ಇದ್ರೊಳಗೆ ಅವಕಾಶ ಇದೆ. ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ತಗೊಳ್ಬೇಕು ಅಂತಾದ್ರೆ ಇಲ್ಲಿ ಜಾಸ್ತಿ ಕೃಷಿ ಹೊಂಡ, ಹಾಗೆ ತೆರೆದ ಬಾವಿ, ಹಾಗೆ ಕೊಟ್ಟಿಗೆ ನೆಲಹಾಸು, ನೆಲ ಸಮತಟ್ಟು, ಜಮೀನು ನೆಲ ಸಮತಟ್ಟು, ಹಾಗೆ ತೋಟಗಾರಿಕೆ ಅಂತ ತೋಟ ಪುನಶ್ಚೇತನ ಅಥವಾ ತೋಟ ಹೊಸ ತೋಟ ನಿರ್ಮಾಣ ಇಂಥ ವರ್ಕ್ ಅನ್ನ ಜಾಸ್ತಿಯಾಗಿ ಹೆಚ್ಚಿನ ಪ್ರಮಾಣದಲ್ಲಿ ತಗೊಳ್ತಾ ಇದ್ದಾರೆ. ಜನಗಳು. ಈಗ ಇದರಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಒಂದು ಅರ್ಜಿಯನ್ನ ಹಾಕಬೇಕಿದ್ರೆ ಮೂಲಭೂತವಾಗಿ ಅವರ ಆಧಾರ್ ಕಾರ್ಡ್, ಬ್ಯಾಂಕ್ ಡೀಟೇಲ್ಸ್ ಇಂಥದ್ದೆಲ್ಲ ಕೊಡಬೇಕು ಅಂತ ಹೇಳಿ. ಪ್ರತಿ ವರ್ಷವೂ ಕೂಡ ಈ 100 ದಿವಸಗಳ ಒಂದು ಉದ್ಯೋಗ ಖಾತ್ರಿಯನ್ನ ಒದಗಿಸಲಾಗ್ತದ ಹೇಗೆ, ಅಥವಾ ಮುಂದಿನ ವರ್ಷಕ್ಕೂ ಕಾಯಬೇಕಾಗ್ತದ ಹೇಗೆ? ಪ್ರತಿ ವರ್ಷಕ್ಕೂ ಸಹ ಒಂದು ವರ್ಷದ ಅಂತ್ಯದೊಳಗೆ ಅವರು 100 ದಿನಗಳ ಒಂದು ಉದ್ಯೋಗವನ್ನ ಪಡೆದುಕೊಳ್ಳಿಕ್ಕೆ ಅರ್ಹರಿರ್ತಾರೆ. ಅದನ್ನ ಹೊರತುಪಡಿಸಿ ಮತ್ತೆ ಈಗ ಒಂದು 100 ದಿನ ಕಂಪ್ಲೀಟ್ ಆಯ್ತು ಅಂದ್ರೆ, ಪೂರ್ಣಗೊಳ್ತು ಅಂದ್ರೆ, ಈ ಒಂದು ಆರ್ಥಿಕ ವರ್ಷದೊಳಗೆ ಪೂರ್ಣ ಆಯ್ತು ಅಂದ್ರೆ ಮತ್ತೆ ಅದಕ್ಕೆ ಅವಕಾಶ ಇರುವುದಿಲ್ಲ. ಅದು ಯಾವಾಗ ಅವಕಾಶ ಆಗ್ತದೆ ಅಂತಂದ್ರೆ, ಸರ್ಕಾರದಿಂದ ಏನಾದರೂ ಬರಪೀಡಿತ ಪ್ರದೇಶ ಅಂತ ಹೇಳಿ ಘೋಷಣೆ ಆದಾಗ ಆವಾಗ 50 ಮಾನವ ದಿನಗಳನ್ನ ಹೆಚ್ಚಿಗೆಯಾಗಿ ಆ ಒಂದು ಜಿಲ್ಲೆಗೆ ಅಥವಾ ತಾಲೂಕಿಗೆ ಕೊಡುವಂತಹದ್ದು. ಅಂದ್ರೆ ಇದರಲ್ಲಿ ಶ್ರಮ ಮಾತ್ರ ಕೌಂಟ್ ಆಗುವಂತಹದ್ದು, ಅಂದ್ರೆ ಅಲ್ಲಿ ವಸ್ತು ರೂಪದಲ್ಲಿ ಕೊಡ್ಲಿಕ್ಕೆ ಏನಿಲ್ಲ. ವಸ್ತು ಅಲ್ಲ, ಶ್ರಮದಲ್ಲೇ ಮ್ಯಾನ್ಯಲಿ ಏನು ವರ್ಕ್ ಮಾಡ್ತೀವಿ ಅದ್ರ ಮೂಲಕನೇ ಅದು ಅವರಿಗೆ ಏನು ಕೂಲಿ ಜಮಾ ಆಗುವಂತದ್ದು. ಹೊರತುಪಡಿಸಿ ಮತ್ತೆ ಬೇರೆ ಯಾವುದೇ ರೀತಿ ಉದ್ಯೋಗ ಖಾತ್ರಿ ಅಂತ ಒಂದು ಸ್ಕೀಮ್ ಅನ್ನ ತಗೊಂಡ್ವಿ ಅಂತಾದ್ರೆ, ಅಲ್ಲಿ ಈಗ ನಾನು ಉದಾಹರಣೆಗೆ ನಮ್ಮ ಕುಟುಂಬದಲ್ಲಿ ಒಂದು ವರ್ಕ್ ನಾವು ತಗೊಳ್ತಾ ಇದೀವಿ, ಪಂಚಾಯತಕ್ಕೆ ಹೋಗಿ ನಾವು ಇಂಥ ಒಂದು ವರ್ಕ್ ಮಾಡ್ತಾ ಇದೀವಿ ಅಂತ ಹೇಳಿ ನಾವು ತಗೊಂಡ್ವಿ ಅಂತಾದ್ರೆ, ಆ ವರ್ಕ್ಗೆ ಸಂಬಂಧಪಟ್ಟ ಹಾಗೆ ಆ ವ್ಯಕ್ತಿಯ ಒಂದು ಕುಟುಂಬಕ್ಕೆ ಒಂದು ಆಸ್ತಿ ಸೃಜನೆನೂ ಆಗುತ್ತೆ, ಹಾಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಲಿ ಮೊತ್ತ ಅವರಿಗೂ ಸಹ ಜಮಾ ಆಗತ್ತೆ, ಹಾಗೆ ಉಳಿದಂತ ಒಂದು ಕೆಲಸದವರಿಗೂ ಸಹ ಆ ಕೂಲಿ ಮೊತ್ತ, ಅದಕ್ಕೆ ಹೆಚ್ಚಿನ ಆಳುಗಳು ಏನಾದರೂ ಬೇಕಾಯ್ತು ಅಂದ್ರೆ ಅವರು ಸಹ ಅದರೊಳಗೆ ಭಾಗಿಯಾಗಿ ಅವರಿಗೂ ಸಹ ಅಲ್ಲಿ ಕೆಲಸವನ್ನ ನಿರ್ವಹಿಸಿದ ಆಧಾರದ ಮೇಲೆ ಕೂಲಿಯನ್ನ ಕೊಡ್ಲಿಕ್ಕೆ ಅನುಕೂಲ ಆಗ್ತದೆ. ಅಂದ್ರೆ ಒಂದು ಕೆಲಸ ಹಾಗೆ ಒಂದು ಆಸ್ತಿ ಸೃಜನೆ ಎರಡೂ ಕೂಡ ಒಟ್ಟಿಗೆ ಆಗುವಂತ ಒಂದು ಯೋಜನೆ ಅಂದ್ರೆ ಅದು ಉದ್ಯೋಗ ಖಾತ್ರಿ ಯೋಜನೆ. ಕಾರ್ಯಯೋಜನೆ ಮಾಡುವಂತವರು ಯಾರು? ಅನುಷ್ಠಾನಕ್ಕೆ ಅನುಷ್ಠಾನಗೊಳಿಸುವಂತದ್ದು ಮುಖ್ಯವಾಗಿ ಗ್ರಾಮ ಪಂಚಾಯತ್. ಆದ್ರೆ ಅಲ್ಲಿ ಕಾರ್ಯವನ್ನ ತಮ್ಗೆ ಇಂಥ ವರ್ಕ್ ಇಂಥ ಕೆಲಸ ತಮ್ಗೆ ಅಗತ್ಯ ಇದೆ ಅದನ್ನ ನಾವು ಮಾಡಬೇಕು ಅಂತ ಇದೀವಿ ಅಂತಂದ್ರೆ ಅದು ಜನನೇ ಕೇಳ್ಕೊಂಡು ಬರ್ಬೇಕಾಗತ್ತೆ. ಜನನೂ ಸಹ ಆದಷ್ಟು ಬರ್ತಾರೆ, ಅದ್ರ ಪ್ರಕಾರವಾಗಿ ನಾವು ಅದನ್ನ ಅನುಷ್ಠಾನಕ್ಕೆ ತರುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಅಂದ್ರೆ ಇದಕ್ಕೆ ಅರ್ಜಿ ಹಾಕುವುದಕ್ಕೆ ನಿಗದಿತವಾದಂತ ಒಂದು ಸಮಯ ಅಂತ ಏನಾದ್ರೂ ಇದೆಯೋ, ಅಥವಾ ವರ್ಷದ ಯಾವ ಸಮಯದಲ್ಲಿ ಬೇಕಿದ್ರೂ ಅರ್ಜಿ ಹಾಕಬಹುದಾ? ಈಗ ಒಂದು ಕ್ರಿಯಾ ಯೋಜನೆ ನಮ್ಮ ಜಿಲ್ಲಾ ಪಂಚಾಯತ್ ಈ ವರ್ಷದ್ದು, ಉದಾಹರಣೆಗೆ 2024-25 ಕ್ರಿಯಾ ಯೋಜನೆ ಅನುಮೋದನೆಯಾಗಿ ಬಂದಿರುತ್ತೆ. ಆ ಅನುಮೋದಿತ ಒಂದು ಕ್ರಿಯಾ ಯೋಜನೆಯಲ್ಲಿ ಎಷ್ಟು ಕಾಮಗಾರಿಗಳಿರ್ತವೆ, ಉದಾಹರಣೆಗೆ ವೈಯಕ್ತಿಕ ಇರ್ತದೆ, ಸಾರ್ವಜನಿಕನೂ ಇರ್ತದೆ. ಅದರಲ್ಲಿ ವೈಯಕ್ತಿಕ ಕಾಮಗಾರಿ ಈ ವರ್ಷ ಒಬ್ರು ಒಂದು ವೈಯಕ್ತಿಕ ಕೆಲಸವನ್ನ ತಮ್ದು ಇಂಥ ವರ್ಕ್ ಇದೆ ಅಂತ ಹೇಳಿ ಕೊಟ್ಟಿದ್ದಾರೆ, ಅದು ಅಪ್ರೂವಲ್ ಆಗಿ ಬಂದಿದೆ ಅಂತಾದ್ರೂ ಸಹ ಆ ವೈಯಕ್ತಿಕ ಕೆಲಸವನ್ನ 3 ವರ್ಷದ ಒಳಗೆ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶಗಳಿರುತ್ತೆ. ಆದ್ರೆ ಸಾರ್ವಜನಿಕ ಕೆಲಸದಲ್ಲಿ ಈ ವರ್ಷ ಅಂದ್ರೆ ಹೋದ ವರ್ಷದಿಂದ ಅಂದ್ರೆ 2 ವರ್ಷದ ಹಿಂದಿನಿಂದ ಈ ಒಂದು ಕಾಯ್ದೆ ಬಂದಿದೆ. ಸಾರ್ವಜನಿಕ ಕೆಲಸಕ್ಕೆ ಯಾವುದೇ ಕಾರಣಕ್ಕೂ ಆ ವರ್ಷ ಅನುಮೋದನೆಯಾದಂತಹ ಕ್ರಿಯಾ ಯೋಜನೆಯಲ್ಲಿ ಇದ್ಮೇಲೆ ಆ ವರ್ಷದೊಳಗೆ ಅದು ಅನುಷ್ಠಾನಕ್ಕೆ ಬರಬೇಕು. ಅದನ್ನ ಹೊರತುಪಡಿಸಿ ಮುಂದಿನ ವರ್ಷಕ್ಕೆ ಅದು ಲ್ಯಾಪ್ಸ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಸಾರ್ವಜನಿಕ ಕೆಲಸವನ್ನ ಸಾಮಾನ್ಯವಾಗಿ ಆ ವರ್ಷದ ಒಳಗೆ ಮಾಡಬೇಕು ಅನ್ನುವಂತ ಒಂದು ನಿಯಮ ಇದೆ. ಆಮೇಲೆ ಈ ಕೆಲಸದ ಒಂದು ಪ್ರಗತಿಯನ್ನ ಪರಿಶೀಲನೆ ಮಾಡುವಂತಹ ವ್ಯವಸ್ಥೆ ಎಲ್ಲ ಹೇಗೆ? ಕೆಲಸದ ಪರಿಶೀಲನೆ ಸಾಮಾನ್ಯವಾಗಿ ನಮ್ಗೆ ತಾಲೂಕ್ ಪಂಚಾಯತ್ ವತಿಯಿಂದ ಹಾಗೆ ಜಿಲ್ಲಾ ಪಂಚಾಯತ್ ವತಿಯಿಂದ ಆಗತ್ತೆ. ಕೆಲಸದ ಪರಿಶೀಲನೆ ಅಂದ್ರೆ ಪ್ರಗತಿ ಪರಿಶೀಲನೆ. ಕೆಲಸದ ಪರಿಶೀಲನೆ ಈಗ ನಾವು ಸ್ಥಳದಲ್ಲಿ ಏನ್ ವರ್ಕ್ ಆಗಿರ್ತದೆ ಅದ್ರ ಪರಿಶೀಲನೆ ಮಾಡಬೇಕು ಅಂತಂದ್ರೆ ಪಂಚಾಯತ್ ವತಿಯಿಂದ PDO ಅವರು ಅಂದ್ರೆ ನಾವು ಮತ್ತೆ ಅಧ್ಯಕ್ಷರು ಅಥವಾ ಸಿಬ್ಬಂದಿಗಳು ಇಂಜಿನಿಯರು ಇವ್ರ ಮೂಲಕ ಪರಿಶೀಲನೆ ಆಗ್ತದೆ. ಫಸ್ಟ್ ಇಂಜಿನಿಯರ್ ಹೋಗಿ ಅದನ್ನ ಅಳತೆ ಪರಿಶೀಲನೆ ಮಾಡ್ತಾರೆ. ಅಳತೆ ಪರಿಶೀಲನೆ ಆದ ನಂತರದಲ್ಲಿ ಏನು ನಾವು ಪೇಮೆಂಟ್ ಅಥಾರಿಟಿ ನಾವೇನು ಪ್ರಾಧಿಕಾರ ನಾವೇನಿರ್ತೀವಿ ನಾವು ಕೂಡ ಲಾಸ್ಟ್ ಪೇಮೆಂಟ್ ಮಾಡುವಂತ ಸಂದರ್ಭದಲ್ಲೂ ಸಹ ಆ ಪರಿಶೀಲನೆಯನ್ನು ಮಾಡಿ ಕೆಲಸ ಆಗಿದೆಯಾ ಹೇಗೆ ಅನ್ನುವಂಥದ್ದನ್ನು ನೋಡಿಕೊಂಡು ಅದ ನಂತರದಲ್ಲಿ ಈ ಪೇಮೆಂಟ್ ಪ್ರೊಸೀಜರ್ ಅನ್ನು ನಾವು ಮಾಡ್ತೇವೆ. ಹಾಗೆ ಪ್ರಗತಿ ಪರಿಶೀಲನೆ ಅಂತ ಬಂದ್ರೆ ಅದು ನಮ್ಮ ತಾಲೂಕ್ ಪಂಚಾಯತ್ ವತಿಯಿಂದ ಅಥವಾ ಜಿಲ್ಲಾ ಪಂಚಾಯತ್ ವತಿಯಿಂದ ಕಾಲಕಾಲಕ್ಕೆ ಅಂದ್ರೆ ತಿಂಗಳಿಗೆ ಅಥವಾ 15 ದಿವಸಕ್ಕೆ ಒಂದ್ಸಾರಿ ಈ ತರ ಒಂದು ಪರಿಶೀಲನೆ ಆಗತ್ತೆ. ಈ ವಜ್ರಳ್ಳಿ ಗ್ರಾಮ ಪಂಚಾಯತ್ ವತಿಯಿಂದ ಅನುಷ್ಠಾನಗೊಂಡಿರುವಂತಹ ವಿವಿಧ ಯೋಜನೆಗಳು ಯಾವ್ಯಾವ, ಅಂದ್ರೆ ವಿಶೇಷವಾಗಿ ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಏನೇನು ಕೆಲಸಗಳನ್ನೆಲ್ಲ ಎತ್ತುಕೊಂಡಿದ್ದಾರೆ ಈ ವರ್ಷಕ್ಕೆ ಅಂತ ಬಂದ್ರೆ 2024-25 ನಾವು ತಗೊಂಡ್ವಿ ಅಂತಾದ್ರೆ ಅದರಲ್ಲಿ ಸಾಮಾನ್ಯವಾಗಿ ಹೆಚ್ಚಿಗೆ ವೈಯಕ್ತಿಕ ಕಾಮಗಾರಿಗಳನ್ನು ಅಂದ್ರೆ ಜನರ ಒಂದು ಬೇಡಿಕೆ ಆಧಾರದ ಮೇಲೆ ವೈಯಕ್ತಿಕ ಕಾಮಗಾರಿಗಳನ್ನು ಹೆಚ್ಚಾಗಿ ನಾವು ತಗೊಂಡಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ಕೃಷಿ ಹೊಂಡ ಕಾಮಗಾರಿಗಳು ಅತ್ಯಧಿಕ ಅಂತಾನೆ ಹೇಳಬಹುದು. ಅಂದ್ರೆ ಅದು ಜನರಿಗೂ ಸಹ ಅಂದ್ರೆ ಈಗ ನಮ್ಗೆ ಕಳೆದ ಸಾಲಿನಲ್ಲಿ ಬರಪೀಡಿತ ಪ್ರದೇಶ ಅಂತ ಹೇಳಿ ಏನು ಘೋಷಣೆ ಆಗಿತ್ತು ಆ ನಿಟ್ಟಿನಲ್ಲಿ ಎಲ್ಲಾ ಕಡೆಗೂ ಸಹ ಮಣ್ಣು ಮತ್ತೆ ನೀರು ಸಂರಕ್ಷಣೆಯ ಒಂದು ಕಾಮಗಾರಿಗಳನ್ನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕೈಗೊಳ್ಳಬೇಕು ಅಂತ ಅಂತಾನೂ ಸಹ ಮೇಲಾಧಿಕಾರಿಗಳಿಂದನೂ ಹಾಗೆ ಸರ್ಕಾರದಿಂದನೂ ಸಹ ಆದೇಶ ಆಗಿತ್ತು. ಆ ನಿಟ್ಟಿನಲ್ಲಿ ನಾವು ಕೃಷಿ ಹೊಂಡ ಕಾಮಗಾರಿಗಳನ್ನ ಆದಷ್ಟು ಎಲ್ಲಾ ಕಡೆಗೂ ಸಹ ಒಂದು ಗ್ರಾಮ ಸಭೆಯ ಮೂಲಕ ವಾರ್ಡ್ ಸಭೆಯ ಮೂಲಕ ಆದಷ್ಟು ಪ್ರಚಾರ ಮಾಡಿ ಅದನ್ನ ಹೆಚ್ಚಿಗೆ ನಾವು ಕ್ರಿಯಾಯೋಜನೆ ತಗೊಂಡು ಅನುಮೋದನೆ ಪಡ್ಕೊಂಡು ಆ ಕೆಲಸವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತಾ ಇದ್ದೇವೆ. ಸಾರ್ವಜನಿಕ ಹಿತಾಸಕ್ತಿ ಇರುವಂತಹ ಕಾರ್ಯಯೋಜನೆಗಳನ್ನು ಅನುಷ್ಠಾನ ಮಾಡಿಲ್ವಾ? ಸಾರ್ವಜನಿಕ ಹಿತಾಸಕ್ತಿ ಅಂದ್ರೆ ಈಗ ಈ ಉದ್ಯೋಗ ಖಾತ್ರಿ ಯೋಜನೆ ಅಂತಂದ್ರೆ ಸಾಮಾನ್ಯವಾಗಿ ಬೇಡಿಕೆ ಆಧಾರದ ಮೇಲೆ ಇರುವಂತಹದ್ದು. ಅಲ್ಲಿ ಸಾರ್ವಜನಿಕವಾಗಿ ಬಂದಿದ್ದು ಅಂದ್ರೆ ಅವರೇನಾದ್ರೂ ಜನರೇ ಸ್ವತಃ ತಮ್ಗಿಂತ ಕೆಲಸ ಅಗತ್ಯ ಇದೆ ಮಾಡಬೇಕು ಅಂತ ಹೇಳಿ ಬಂದಿದ್ರೆ ನಾವು ಖಂಡಿತವಾಗಿ ಅವರಿಗೆ ಆ ಕೆಲಸವನ್ನ ಯಾವ ರೀತಿಯಾಗಿ ಪ್ರೊಸೀಜರ್ ಪ್ರಕಾರ ಏನು ಕಾರ್ಯವಿಧಾನವನ್ನ ಹೇಗೆ ಮಾಡಬೇಕು ಅದ್ರ ಪ್ರಕಾರ ನಾವು ಮಾಡ್ತಾ ಇದೀವಿ. ಈಗ ಸದ್ಯ ಆಗಿರೋದಂದ್ರೆ ತಡೆಗೋಡೆ ಒಂದು ಆಗಿದೆ. ಈ ಸಾರ್ವಜನಿಕ ಹಳ್ಳ ಏನಿರುತ್ತೆ ಆ ಹಳ್ಳಕ್ಕೆ ತಡೆಗೋಡೆ ನಿರ್ಮಾಣ ಆಗಿದೆ. ಅದನ್ನ ಹೊರತುಪಡಿಸಿ ಹೆಚ್ಚಿಗೆ ಪ್ರಮಾಣದಲ್ಲಿ ಕೃಷಿ ಹೊಂಡ ಅಂದ್ರೆ ವೈಯಕ್ತಿಕ ಕಾಮಗಾರಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಆಗಿದೆ. ಹಾಗೆ ನಮ್ಮ ಸರ್ಕಾರದಿಂದ ಹಾಗೆ ಜಡ್ಪಿಯಿಂದ ಜಿಲ್ಲಾ ಪಂಚಾಯತದಿಂದ ಬಂದಿರುವಂತಹ ಕಾಮಗಾರಿಗಳು ಅಂದ್ರೆ ಟಾರ್ಗೆಟ್ ಓರಿಯೆಂಟೆಡ್ ಇಂತ ಅಂದ್ರೆ ಪಂಚಾಯತ್ ಮಟ್ಟದಲ್ಲಿ ಈ ಕೆಲಸ ಆಗ್ಲೇಬೇಕು ಅಂತ ಹೇಳಿರುತ್ತೆ ಸಾರ್ವಜನಿಕವಾಗಿ. ಅಂದ್ರೆ ಶಾಲಾ ಶೌಚಾಲಯ ಇರಬಹುದು ಅಥವಾ ಮಳೆ ನೀರು ಕೊಯ್ಲು ಇರಬಹುದು ಅಥವಾ ಬೋರ್ವೆಲ್ ರೀಚಾರ್ಜ್ ಬಿಟ್ಟು ಅದೆಲ್ಲ ಈಗ ಮುಂದಿನ ದಿನಗಳಲ್ಲಿ ನಾವು ತಗೊಳ್ಳಿಕ್ಕಿದ್ದೀವಿ. ಈಗಾಗಲೇ ಅದು ಎಸ್ಟಿಮೇಷನ್ ಹಂತದಲ್ಲಿದೆ, ಅದರ ನಂತರದಲ್ಲಿ ಅದು ಕಾರ್ಯರೂಪಕ್ಕೆ ಬರುವಂತಹ ಸಾಧ್ಯತೆ ಇದೆ. ಉದ್ಯೋಗ ಖಾತ್ರಿ ಯೋಜನೆ ಅಲ್ಲದೆ ಬೇರೆ ಯೋಜನೆಗಳ ಅನುಷ್ಠಾನ ಎಲ್ಲ ಹೇಗೆ ನಡೀತಾ ಇದೆ ಅದರ ಒಂದು ಬಗ್ಗೆ ಹೇಳಿ. ಬೇರೆ ಯೋಜನೆ ಅಂತಂದ್ರೆ ಈಗಾಗಲೇ SBM ಅಂತ ಹೇಳಿ SBM ಅಲ್ಲೂ ಸಹ ಏನು ಶೌಚಾಲಯ ಸ್ವಚ್ಛ ಭಾರತ್ ಮಿಷನ್ ಅಂತಹ ಅದರೊಳಗೆ IHHL ಅಂತ ಹೇಳಿ ಇರುತ್ತೆ. ಅಂದ್ರೆ ಇಂಡಿವಿಜುವಲ್ ಹೌಸ್ ಹೋಲ್ಡ್ ಲ್ಯಾಟ್ರಿನ್ ಅಂತ ಹೇಳಿ, ಅಂದ್ರೆ ಯಾರು ಆ ಒಂದು ಶೌಚಾಲಯ ಇಲ್ಲದೆ ಇರುವಂತಹ ಫಲಾನುಭವಿಗಳು ಅಥವಾ ಕುಟುಂಬಗಳು ಅವರು ಆ ಒಂದು ಶೌಚಾಲಯಕ್ಕೆ ಅರ್ಹತೆಯನ್ನು ಪಡೆದಿದ್ದಲ್ಲಿ ಅಂದ್ರೆ ಶೌಚಾಲಯ ಇರಬಾರದು ಅಂತವರಿಗೆ ಆ ಶೌಚಾಲಯವನ್ನ ನಾವು ಅರ್ಜಿ ಮೂಲಕ ಅವರೆಲ್ಲಾ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಅನುಮೋದನೆ ಕೊಟ್ಟು ಅದರ ನಂತರದಲ್ಲಿ ವರ್ಕ್ ಅನ್ನ ಶುರು ಮಾಡುವಂತದ್ದು. ಅದು ಕೂಡ ಈಗಾಗಲೇ ನಮ್ಮ ಪಂಚಾಯತ್ ಮಟ್ಟದಲ್ಲಿ ಈಗಾಗಲೇ ಬಯಲು ಶೌಚ ಮುಕ್ತ ಅಂತ ಹೇಳಿ ಘೋಷಣೆ ಆಗಿದೆ ನಮ್ಮ ವಜ್ರಳ್ಳಿ ಪಂಚಾಯತ್ನು 4-5 ವರ್ಷದ ಹಿಂದೆನೆಯ. ಆ ನಿಟ್ಟಿನಲ್ಲಿ ಕೆಲವೊಂದು ಈಗ ಸಾಮಾನ್ಯವಾಗಿ ಸನ್ನಿವೇಶಗಳು ಒಂದೇ ತರ ಇರುವುದಿಲ್ಲ, ಜನಸಂಖ್ಯೆನೂ ಸಹ ದಿನದಿಂದ ದಿನಕ್ಕೆ ಹೆಚ್ಚಾಗ್ತದೆ, ಕುಟುಂಬಗಳ ಸಂಖ್ಯೆನೂ ಹೆಚ್ಚಾಗ್ತದೆ. ಆ ನಿಟ್ಟಲ್ಲಿ ಈಗ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕುಟುಂಬಗಳ ಸಂಖ್ಯೆ ಹೆಚ್ಚಾದಾಗ ಅಲ್ಲೂ ಸಹ ಶೌಚಾಲಯಕ್ಕೆ ಅವಶ್ಯಕತೆ ಇರುತ್ತೆ, ಅವರಿಗೂ ಕೂಡ ಅರ್ಹರಾಗಿರ್ತಾರೆ. ಅಂತ ಸಂದರ್ಭದಲ್ಲಿ ನಾವು ಶೌಚಾಲಯವನ್ನ ನಿರ್ಮಾಣ ಮಾಡಿದೀವಿ. ಈ ವರ್ಷದಲ್ಲಿ ಒಟ್ಟು 23 ಶೌಚಾಲಯಗಳು ನಿರ್ಮಾಣ ಆಗಿದ್ದಾವೆ. ಅದರ ಪ್ರಕಾರ ಅವರಿಗೆ ಏನು ವೇತನ ಏನು ಜಮಾ ಆಗಬೇಕು ಶೌಚಾಲಯ ನಿರ್ಮಾಣ ಆಗಿ ಹಂತವಾರು ಅವರು ಕಟ್ಕೊಂಡಿದ್ದ ಆಧಾರದ ಮೇಲೆ ಪರಿಶೀಲನೆಯನ್ನು ಮಾಡಿ ಅವರಿಗೆ ನಾವು ಅನುದಾನವನ್ನ ಬಿಡುಗಡೆ ಮಾಡಲಾಗಿದೆ. ಆಮೇಲೆ ಈಗ ಸಾರ್ವಜನಿಕ ಒಂದು ಸ್ಥಳಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡುವಂತಹದ್ದು ಈಗ ಆ ಹೋಟೆಲ್ ವ್ಯಾಪ್ತಿಯಲ್ಲಿ ಇರಬಹುದು ಅಥವಾ ಶಾಲಾ ವ್ಯಾಪ್ತಿಯಲ್ಲಿ ಇರಬಹುದು, ಈ ಬಗ್ಗೆ ಗ್ರಾಮ ಪಂಚಾಯತಿಯಿಂದ ಏನು ಕಾರ್ಯಕ್ರಮಗಳಿವೆ? ಸ್ವಚ್ಛತೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಾವು ಘನತ್ಯಾಜ್ಯ ಘಟಕವನ್ನು ಸಹ ನಿರ್ಮಾಣ ಮಾಡಿದೀವಿ. ಈಗ ಅದು ಕಸ ಸಂಗ್ರಹಣೆ ಒಂದು ಏನು ಹಂತ ಇದೆ ಆ ಹಂತದವರೆಗೆ ಸದ್ಯದಲ್ಲಿ ನಡೀತಾ ಇದೆ. ಈಗ ಇನ್ನು ಪ್ರಕ್ರಿಯೆ ಹಂತದಲ್ಲಿದೆ, ಇನ್ನು ಕಾರ್ಯರೂಪಕ್ಕೆ ಬರಲಿಕ್ಕಿದೆ. ಅಂದ್ರೆ ಡಸ್ಟ್ಬಿನ್ ವಿತರಣೆ ಎಲ್ಲ ಮಾಡುವಂತಹದ್ದು ನಾವು ನಮ್ಮ ಯೋಜನೆಯಲ್ಲಿ ಕ್ರಿಯಾಯೋಜನೆಯಲ್ಲೂ ಸಹ ಇಟ್ಕೊಂಡಿದ್ದೀವಿ. ಅದಾದ ನಂತರದಲ್ಲಿ ಕಸವನ್ನ ಸಂಗ್ರಹಣೆ ಮಾಡುವಂತಹ ಒಂದು ಪ್ರಕ್ರಿಯೆ ಶುರುವಾಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ಈಗ ಏನು ಅನಿಸ್ಬಹುದು, ಈಗ ಡಸ್ಟ್ಬಿನ್ ಕೊಟ್ಟ ನಂತರದಲ್ಲೇ ಕಸ ಸಂಗ್ರಹಣೆ ಮಾಡಬೇಕು ಅಂತಂದ್ರೆ ಅದ್ರ ನಂತರ ಅದಕ್ಕಿಂತ ಹಿಂದೆ ಯಾವ ರೀತಿ ಆಗ್ತಾ ಇತ್ತು ಕಸ ವಿಲೇವಾರಿ ಇರಬಹುದು, ಅದನ್ನ ನಾವೇನ್ ಮಾಡ್ತಿದ್ವಿ ನಮ್ಮ ಪಂಚಾಯತದಲ್ಲಿ ಅದಕ್ಕೆ ಅಂತಾನೆ ಸ್ವಚ್ಛತಾಗಾರ ಅನ್ನುವಂತಹ ಒಂದು ಸಿಬ್ಬಂದಿ ಇದ್ದಾರೆ. ಅವ್ರ ಮೂಲಕವಾಗಿ ನಾವು ಅದನ್ನ ಎಲ್ಲಾ ಕಡೆಗೂ ಸಾರ್ವಜನಿಕ ಸ್ಥಳಗಳಲ್ಲಿ ವಾರಕ್ಕೆ ಅಥವಾ ಅದು ಯಾವಾಗ ಅಗತ್ಯ ಇರ್ತದೆ ಅಂತ ಸಂದರ್ಭದಲ್ಲಿ ನಾವು ಅದನ್ನ ಸ್ವಚ್ಛ ಮಾಡುವಂತಹ ಜವಾಬ್ದಾರಿಯನ್ನು ಸಹ ವಹಿಸಿಕೊಂಡಿದ್ದೀವಿ. ಅದರ ಪ್ರಕಾರ ಎಲ್ಲಾ ಸಾರ್ವಜನಿಕ ಸ್ಥಳದಲ್ಲೂ ಸಹ ಸ್ವಚ್ಛತೆಯನ್ನ ಕಾಪಾಡಿಕೊಂಡು ಮತ್ತೆ ಏನಾದರೂ ಅಂತ ಗಲೀಜು ವಸ್ತುಗಳನ್ನ ಅಥವಾ ಪ್ಲಾಸ್ಟಿಕ್ ಇಂಥದ್ದೇನಾದ್ರೂ ಎಸಿಬಾರದು ಅಂತ ಹೇಳಿ ಎಲ್ಲಾ ಸಾರ್ವಜನಿಕ ಅಂಗಡಿಗಳೇನಿದ್ದಾವೆ ಎಲ್ಲಾ ಅಂಗಡಿ ಮಾಲೀಕರಿಗೂ ಸಹ ನೋಟಿಸ್ ಅನ್ನ ನಾವು ಮುಂಚಿತವಾಗಿ ಕೊಟ್ಟಿದ್ದೀವಿ. ರಾಜ್ಯ ಸರ್ಕಾರದ ಯೋಜನೆಗಳ ಬಗ್ಗೆ ರಾಜ್ಯ ಸರ್ಕಾರದ ಯೋಜನೆ ಬಂದ್ಬಿಟ್ಟು ಶಾಸನಬದ್ಧ ಅನುದಾನ ಹೊಂದಿದೆ. ಶಾಸನಬದ್ಧ ಅನುದಾನದಲ್ಲಿ ಈಗಾಗಲೇ ಹೇಳಿದಾಗೆ ತಾಲೂಕು ಪಂಚಾಯತ್ ವತಿಯಿಂದ ಅದು ಅನುಮೋದನೆ ಆಗಿರ್ಬೇಕಾಗುತ್ತೆ ಕ್ರಿಯಾಯೋಜನೆ ಮಾಡಿ. ಅದರಲ್ಲೂ ಸಹ ಸಾರ್ವಜನಿಕ ಕಾಮಗಾರಿಗಳನ್ನ ವೈಯಕ್ತಿಕ ಬರುವುದಿಲ್ಲ, ಸಾರ್ವಜನಿಕವಾಗಿ ಏನು ರಸ್ತೆ ಇರಬಹುದು ಅಥವಾ ಕಟ್ಟಡ ಇರಬಹುದು ಏನೇ ಒಂದು ಕಾಮಗಾರಿಗಳನ್ನ ನಾವು ಅದರಲ್ಲಿ ತಗೊಳ್ಳಿಕ್ಕೆ ಅವಕಾಶ ಇರ್ತದೆ. ಹಾಗೆ ಎಸ್ಕ್ರೋ ಅನುದಾನ ಅಂತ ಹೇಳಿ ಬಂದ್ಬಿಟ್ಟು ಅದರಲ್ಲೂ ಸಹ ಏನಾಗ್ತದೆ ಶಾಸನಬದ್ಧ ಅನುದಾನದ ಒಂದು ಅಮೌಂಟ್ ಅಲ್ಲೂ ಸಹ ಜಮಾ ಆಗಿರ್ತದೆ. ಅದನ್ನ ನಾವು ಹಾಗೆ ಡೈರೆಕ್ಟ್ ಆಗಿ ನಮ್ಮ ಸಮಿತಿ ಮೂಲಕ ನಾವು ಅದನ್ನ ಬಳಸ್ಕೊಳ್ಳುವಂತಹ ಒಂದು ಅಧಿಕಾರ ನಮ್ಗಿರೋದಿಲ್ಲ. ಆ ಸಂದರ್ಭದಲ್ಲಿ ನಾವೇನ್ ಮಾಡ್ತೇವೆ, ಅಲ್ಲಿ ಅಮೌಂಟ್ ಏನಾದ್ರೂ ಜಾಸ್ತಿ ಅನುದಾನಗಳು ಹೆಚ್ಚಿಗೆ ಇದ್ದಲ್ಲಿ ಆ ಎಸ್ಕ್ರೋ ಅನುದಾನದಲ್ಲೇ ನಾವು KABಗೂ ಸಹ ಬಿಲ್ ಅನ್ನ ತುಂಬೇಕಾಗಿರುತ್ತೆ. ಈಗ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಷ್ಟು ಸ್ಟ್ರೀಟ್ ಲೈಟು ಅಥವಾ ವಾಟರ್ ಸಪ್ಲೈ ಏನಿದೆ ಅದರ ಪ್ರಕಾರ ಅಲ್ಲಿ ಎಷ್ಟು ಬಿಲ್ ರೈಡ್ ಇದಾಗುತ್ತೆ, ರೀಡಿಂಗ್ ಆಗುತ್ತೆ, ಅದರ ಪ್ರಕಾರ ಎಷ್ಟು ಬಿಲ್ ಬರುತ್ತದೆ ಅದನ್ನ ನಾವು ಕೆ ಇ ಬಿಗೆ ತುಂಬಬೇಕಾಗ್ತದೆ. ಉಳಿದ ಅನುದಾನ ಅಲ್ಲೇ ಜಮಾ ಆಗಿದ್ದನ್ನ ಕೆ ಇ ಬಿ ಅವರಿಂದ ಒಂದು ದೃಢೀಕರಣವನ್ನು ತಗೊಂಡು, ಯಾವ ರೀತಿ ದೃಢೀಕರಣ ಅಂತಂದ್ರೆ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾವುದೇ ವಿದ್ಯುತ್ ಸ್ಥಾವರದ್ದಿರಬಹುದು ಅಥವಾ ವಾಟರ್ ಸಪ್ಲೈ ಯಾವುದು ಸಹ ಬಿಲ್ ಬಾಕಿ ಇರುವುದಿಲ್ಲ ಅಂತ ಹೇಳಿ ಅವರು ದೃಢೀಕರಣ ಕೊಟ್ಟ ನಂತರದಲ್ಲಿ ಅದನ್ನ ನಾವು ತಾಲೂಕ್ ಪಂಚಾಯತ್ಗೆ ಕಳಿಸಿ, ತಾಲೂಕ್ ಪಂಚಾಯತ್ದಿಂದ ಅನುಮೋದನೆ ಮಾಡಲಿ, ಜಿಲ್ಲಾ ಪಂಚಾಯತ್ ಕಳಿಸಿ, ಜಿಲ್ಲಾ ಪಂಚಾಯತ್ದಿಂದ ಅದಕ್ಕೆ ಅಪ್ರೂವಲ್ ಬಂದಿರುತ್ತೆ. ಬಂದ ನಂತರದಲ್ಲಿ ಅದನ್ನ ಮತ್ತೆ ನಾವು ಸಾಮಾನ್ಯ ಸಭೆಗಿಟ್ಟು ಅಲ್ಲಿಂದ ಕ್ರಿಯಾಯೋಜನೆ ಮಾಡಿ ಕ್ರಿಯಾಯೋಜನೆಯನ್ನ ಅನುಮೋದನೆ ಪಡ್ಕೊಂಡು ಅದರ ನಂತರದಲ್ಲಿ ಕೆಲಸವನ್ನ ಶುರು ಮಾಡುವಂತಹದ್ದು. ಅದು ಬಿಟ್ಟು ಮತ್ತೆ ಯಾವುದು ಸ್ಕೀಮ್ ಇರೋದಿಲ್ಲ. ಈಗ ಪ್ರಾಕೃತಿಕ ವಿಕೋಪಗಳ ಬಗ್ಗೆ ನೀವು ಈಗಾಗಲೇ ಪ್ರಸ್ತಾಪ ಮಾಡಿದ್ರೆ, ಹೆಚ್ಚು ಈಗ ಈ ವರ್ಷದ ಪರಿಸ್ಥಿತಿಯಲ್ಲಿ ಈಗ ಭೂಕುಸಿತ ಆಗಬಹುದು ಅಥವಾ ಕಾಡು ಪ್ರಾಣಿಗಳ ಒಂದು ಹಾವಳಿ ಆಗಬಹುದು, ಇಂಥ ಒಂದು ಸಂದರ್ಭಗಳಲ್ಲಿ ಗ್ರಾಮ ಪಂಚಾಯತ್ನ ಒಂದು ಪಾತ್ರ ಏನು? ಈಗ ನಮ್ಮ ಕಳೆದ ಒಂದು 2021 ಆ ಡೇಟು ಸಹ ನಮ್ಗೆ ನೆನಪಿದೆ, ಅದೊಂದು ಕರಾಳ ದಿನ ಅಂತಾನೆ ಹೇಳಬಹುದು. ಜುಲೈ 21, 2021 ನಮ್ಮ ಕಳಚೆ ಭಾಗದಲ್ಲಿ, ಅದು ಜನಸಂಖ್ಯೆಯ ಒಂದು ಇದರಿಂದ ದೃಷ್ಟಿಯಿಂದನೂ ಸಹ ಅತಿ ವಿಸ್ತಾರವಾದಂತಹ ಒಂದು ಪ್ರದೇಶ, ಹಾಗೆ ಭೌಗೋಳಿಕವಾಗಿಯೂ ಸಹ ಸಂಪದ್ ಭರಿತವಾದಂತಹ ಒಂದು ಪ್ರದೇಶ. ಅಂತ ಒಂದು ಪ್ರದೇಶದಲ್ಲಿ ನಮ್ಮ ಏನು ಪಂಚಾಯತ್ ವ್ಯಾಪ್ತಿಯಲ್ಲಿ ಆ ಒಂದು ಜಾಗದಲ್ಲಿ 2021 ಅದು ಯಾರು ಊಹೆನೆ ಮಾಡ್ಕೊಳ್ಳಿಕ್ ಆಗದೆ ಇರುವಂತಹ ಒಂದು ಘಟನೆ ಆಗಿದೆ. ಅಂದ್ರೆ ಪೂರ್ತಿ ಭೂಕುಸಿತ ಆಗಿ ಎಷ್ಟೋ ಜಾನುವಾರು ಅಥವಾ ಜನಹಾನಿನೂ ಆಗಿದೆ. ಅಂದ್ರೆ ನಮ್ಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದಂತಹ ವೀಣಾ ಗಾಂವ್ಕರ್ ಅವರ ಅತ್ತೆಯವರು ಸಹ ಅಲ್ಲಿ ತೀರ್ಕೊಂಡಿದ್ದಾರೆ ಒಂದು ಭೂಕುಸಿತದಿಂದ. ಹಾಗೆ ಉಳಿದಂತೆ ಎಲ್ಲಾ ಕಡೆನೂ ಸಹ ಬಹಳ ಪ್ರಮಾಣದಲ್ಲಿ ಹಾನಿಯಾಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಏನು ಗವರ್ಮೆಂಟ್ ಇಂದನೂ ಸಹ ಮಾನ್ಯ ಮುಖ್ಯಮಂತ್ರಿಯವರು ಸಹ ಜಾಗವನ್ನು ಪರಿಶೀಲನೆ ಮಾಡಿ ಆ ಹಂತದಲ್ಲೇ ನಡೀತಾ ಇದೆ, ಸರ್ಕಾರದ ಹಂತದಲ್ಲೇ ನಡೀತಾ ಇದೆ. ಆದರೂ ಸಹ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಲ್ಲಿ ಏನು ವ್ಯವಸ್ಥೆ ಮೂಲಭೂತವಾಗಿ ಏನು ವ್ಯವಸ್ಥೆ ಮಾಡ್ಲಿಕ್ಕೆ ಸಾಧ್ಯ ಉಂಟು ಅಂತದನ್ನ ನಾವು ಆದಷ್ಟು ಮಟ್ಟಿಗೆ ನಾವು ನಮ್ಮ ಒಂದು ಯೋಜನೆ ಮೂಲಕ ಅನುಷ್ಠಾನ ಮಾಡಿದ್ದೀವಿ. ಅದಕ್ಕೆ ಇನ್ನೂ ಹೆಚ್ಚಿನ ಅನುದಾನನೇ ಬೇಕಾಗ್ತದೆ ಹಾಗೆ ನೋಡ್ಲಿಕ್ಕೆ ಹೋದ್ರೆ. ಅದನ್ನ ನಾವು ಮೇಲಾಧಿಕಾರಿಗಳಿಗೆ ಅಥವಾ ಸಂಬಂಧಪಟ್ಟಂತ ಇಲಾಖೆಗೆ ಕಳಿಸುವಂತಹ ಪ್ರಯತ್ನವನ್ನು ಸಹ ನಾವು ಮಾಡಿದ್ದೀವಿ. ಈಗ ಯೋಜನೆ ಅಂತ ಬಂದ್ರೆ 15 ಹಣಕಾಸು ಉದ್ಯೋಗ ಖಾತ್ರಿ ಯೋಜನೆ, SBM, ಹಾಗೆ ಶಾಸನಬದ್ಧ ಅನುದಾನ ಇಷ್ಟಾಯ್ತು. ಇದನ್ನ ಹೊರತುಪಡಿಸಿ ನಮ್ಮ ಪಂಚಾಯತದ ಒಂದು ಸ್ವಂತ ಸಂಪನ್ಮೂಲ ಅಂತ ಹೇಳಿರುತ್ತೆ, ಅದಕ್ಕೆ ನಮ್ಮ ಪಂಚಾಯತದ ಒಂದು ಭಾಷೆಯಲ್ಲಿ ನಿಧಿ 2 ಅಂತ ಹೆಸರಿದೆ ಅದಕ್ಕೆ. ಅದರಲ್ಲಿ ನಾವು ಯಾವ ರೀತಿ ಅಂತಂದ್ರೆ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಷ್ಟು ಮನೆಗಳಿದ್ದಾವೆ, ಮನೆಯ ಕರವನ್ನು ಆಕರಣೆ ಮಾಡುವ ಮೂಲಕ ಮನೆಗಳಿರಬಹುದು ಅಥವಾ ಬೇರೆ ಯಾವುದೇ ಒಂದು ಕಮರ್ಷಿಯಲ್ ಪರ್ಪಸ್ ಅಂಗಡಿಗಳಿರಬಹುದು, ಅದೆಲ್ಲದಕ್ಕೂ ಸಹ ನಾವು ಏನು ಪರ್ಮಿಷನ್ ಅಂತ ಕೊಟ್ಟಿರ್ತೀವಿ. ಅದರಿಂದ ಬಂದಂತಹ ದುಡ್ಡನ್ನು ನಾವು ನಿಧಿ 2 ಸ್ವಂತ ಸಂಪನ್ಮೂಲಕ್ಕೆ ಖಾತೆಗೆ ಜಮಾ ಮಾಡ್ತೀವಿ. ಜಮಾ ಮಾಡಿದ ನಂತರದಲ್ಲಿ ಅದು ಏನು ಮೊತ್ತ ಆಗಿರುತ್ತದೆ ಅದನ್ನು ಸಾಮಾನ್ಯ ಸಭೆಯ ಮುಂದಿಟ್ಟು ಅನುಮೋದನೆ ತೆಗೆದುಕೊಂಡು ಅದು ಕ್ರಿಯಾಯೋಜನೆ ಮಾಡುವಂತಹ ಅವಶ್ಯಕತೆ ಇದ್ದಲ್ಲಿ ಕ್ರಿಯಾಯೋಜನೆ ಸಹ ಮಾಡುವಂತಹ ಒಂದು ಏನು ಕಾರ್ಯಕ್ರಮ ಸಹ ಆಗತ್ತೆ. ಆದರೆ ನಮ್ಮಲ್ಲಿ ಏನಾಗ್ತದೆ, ಇಲ್ಲಿ ಭೌಗೋಳಿಕವಾಗಿ ವಿಸ್ತಾರವಾದಂತಹ ಪ್ರದೇಶ ಆಗಿದ್ದರಿಂದ ಈವರೆಗೆ ಅಂದ್ರೆ 2023-24 ನಮ್ಮ ಪಂಚಾಯತ್ ಸ್ವಂತ ಸಂಪನ್ಮೂಲನು ಸಹ ಅತಿ ಕಡಿಮೆ ಇತ್ತು ಅಂತಾನೆ ಹೇಳಬಹುದು. ಅಂದ್ರೆ ಹೆಚ್ಚಿಗೆ ಅಂದ್ರೆ 3 ಲಕ್ಷ ಇತ್ತು. ಆದ್ರೆ ಈಗ ಕಳೆದ ವರ್ಷದಿಂದ ಸರ್ಕಾರದಿಂದನೆಯ ನಮ್ಗೆ ಪ್ರತಿ ಮನೆಯ ಆಸ್ತಿ ಸಮೀಕ್ಷೆ ಮಾಡಬೇಕು ಅಂತ ಹೇಳಿ ಅಳತೆ ಪ್ರಕಾರ ಏನು ಸರ್ಕಾರದಿಂದ ಏನು ಅಳತೆ ನಿಗದಿಯಾಗಿರುತ್ತೆ ಆ ಅಳತೆ ಪ್ರಕಾರನೇ ಅದಕ್ಕೆ ಕರಾಕರಣೆ ನಿರ್ಧಾರ ಆಗಬೇಕು ಅಂತ ಹೇಳಿ ಆಗಿತ್ತು. ಅದನ್ನು ಸಹ ಸಾಮಾನ್ಯ ಸಭೆ ಹಾಗೆ ಗ್ರಾಮ ಸಭೆಯಲ್ಲಿಟ್ಟು ಅದರ ಪ್ರಕಾರ ಎಲ್ಲಾ ನಮ್ಮ ಪಂಚಾಯತ್ ವ್ಯಾಪ್ತಿಯ ಎಲ್ಲಾ ಮನೆಗಳನ್ನು ಸಹ ಸರ್ವೆ ಮಾಡಿ ಸಮೀಕ್ಷೆ ಮಾಡಿ ಅದರ ಪ್ರಕಾರ ನಮ್ಮ ಇದು ಆನ್ಲೈನ್ನಲ್ಲಿ ನಾವು ಟ್ಯಾಕ್ಸ್ ಅನ್ನ ಮಾಡಿಫೈ ಮಾಡಿರ್ತೇವೆ, ಪ್ರೊಫೈಲ್ ಅಪ್ಡೇಷನ್ ಅಂತ ಹೇಳಿ ಮಾಡಿರ್ತೇವೆ. ಅದರ ಪ್ರಕಾರ ಈಗ ನಮ್ಮ ಪಂಚಾಯತ್ ಒಂದು ಸ್ವಂತ ಸಂಪನ್ಮೂಲ 8 ಲಕ್ಷಕ್ಕೆ ದಾಟಿದೆ. ಅಂದ್ರೆ ಅದಕ್ಕಿಂತ ಮುಂಚೆ ಬಹಳ ಕಡಿಮೆ ಇತ್ತು, ಈಗ ಸಮೀಕ್ಷೆ ಮಾಡಿದ ನಂತರದಲ್ಲಿ 8 ಲಕ್ಷ ದಾಟಿದೆ. ಈ 8 ಲಕ್ಷದಲ್ಲಿ ನಾವು ಮುಂದಿನ ದಿನದಲ್ಲಿ ಜಮಾ ಆದ ನಂತರದಲ್ಲಿ ಅದನ್ನು ಕ್ರಿಯಾಯೋಜನೆ ಮಾಡಿ ಮುಂದಿನ ಹಂತದಲ್ಲಿ ಅದನ್ನ ಕಾರ್ಯರೂಪಕ್ಕೆ ತರುವಂತ ಪ್ರಯತ್ನ ನಾವು ಮಾಡುವರಿದ್ದೇವೆ. ಒಳ್ಳೆಯದು ಸಂತೋಷಿ ರಮೇಶ್ ಅವರೇ. ಗ್ರಾಮ ಪಂಚಾಯತ್ ಮೂಲಕ ಅನುಷ್ಠಾನ ಆಗ್ತಾ ಇರುವಂತಹ ಬೇರೆ ಬೇರೆ ಯೋಜನೆಗಳ ಬಗ್ಗೆ ಸಾಕಷ್ಟು ವಿವರವನ್ನು ಹಂಚಿಕೊಂಡಿದ್ರಿ. ಅದರಲ್ಲೂ ವಿಶೇಷವಾಗಿ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ವಜ್ರಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾವ ರೀತಿ ಅನುಷ್ಠಾನ ಆಗ್ತಾ ಇದೆ ಅನ್ನೋದರ ಬಗ್ಗೆಯೂ ಕೂಡ ಸವಿವರವಾದಂತಹ ವಿವರವನ್ನು ಒದಗಿಸಿದ್ರಿ. ತುಂಬ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ನಮಸ್ಕಾರ. ತಮಗೂ ಧನ್ಯವಾದಗಳು. ಇದುವರೆಗೆ ಗ್ರಾಮ ಪಂಚಾಯತ್ ಮೂಲಕ ವಿವಿಧ ಅಭಿವೃದ್ಧಿ ಯೋಜನೆಗಳು ಈ ಕುರಿತು ಯಲ್ಲಾಪುರ ತಾಲೂಕಿನ ವಜ್ರಳ್ಳಿಯ ಸಂತೋಷಿ ರಮೇಶ್ ಭಂಟ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ.

ಕೊನೆಯಲ್ಲಿ ಕೇಳಿ ಗೌರಿ ಹಬ್ಬದ ಸಮಯದಲ್ಲಿ 9 ದಿನ ನೃತ್ಯ ಮಾಡಿ ಹಾಡುವ ಹಾಡು. ಬಯಾರು ಬಗೆಲು ಸರಿಸೋನೇರು, ಬಯಾರು ಬಗೆಲು ಸರಿಸೋನೇರು, ಬಯಾರು ಬಗೆಲು ಸರಿಸೋನೇರು, ಬಯಾರು ಬಗೆಲು ಸರಿಸೋನೇರು, ಬಯಾರು ಬಗೆಲು ಸರಿಸೋನೇರು, ಸರಿಸೋನೇರು ಸೆಗೆರೆ ಹುಂಬೇರು, ಸರಿಸೋನೇರು ಸೆಗೆರೆ ಹುಂಬೇರು, ಸರಿಸೋನೇರು ಸೆಗೆರೆ ಹುಂಬೇರು, ಸರಿಸೋನೇರು ಸೆಗೆರೆ ಹುಂಬೇರು, ಸರಿಸೋನೇರು ಸೆಗೆರೆ ಹುಂಬೇರು, ಮೇರಿಯಾರು ಬಗೆಲು ಸರಿಸೋನೇರು, ಮೇರಿಯಾರು ಬಗೆಲು ಸರಿಸೋನೇರು, ಮೇರಿಯಾರು ಬಗೆಲು ಸರಿಸೋನೇರು, ಮೇರಿಯಾರು ಬಗೆಲು ಸರಿಸೋನೇರು, ಮೇರಿಯಾರು ಬಗೆಲು ಸರಿಸೋನೇರು, ಸರಿಸೋನೇರು ಸೆಗೆಳೆ ರೂಪೇರು, ಸರಿಸೋನೇರು ಸೆಗೆಳೆ ರೂಪೇರು, ಸರಿಸೋನೇರು ಸೆಗೆಳೆ ರೂಪೇರು, ಸರಿಸೋನೇರು ಸೆಗೆಳೆ ರೂಪೇರು, ಸರಿಸೋನೇರು ಸೆಗೆಳೆ ರೂಪೇರು, ಸೇವಾ ಭಯ ಬೆಟ್ಟು ಸುನೇರಿ ಪಲೆ ಕೀಮಾ, ಸೇವಾ ಭಯ ಬೆಟ್ಟು ಸುನೇರಿ ಪಲೆ ಕೀಮಾ, ಸೇವಾ ಭಯ ಬೆಟ್ಟು ಸುನೇರಿ ಪಲೆ ಕೀಮಾ, ಸೇವಾ ಭಯ ಬೆಟ್ಟು ಸುನೇರಿ ಪಲೆ ಕೀಮಾ, ಅಳಿಯಾಳಿ ಸುನೇರಿ ಪಲೆ ಕೀಮಾ, ಅಳಿಯಾಳಿ ಸುನೇರಿ ಪಲೆ ಕೀಮಾ, ಅಳಿಯಾಳಿಂಡೆ ಸುನೇರಿ ಪಲೆ ಕೀಮಾ, ಅಳಿಯಾಳಿಂಡೆ ಸುನೇರಿ ಪಲೆ ಕೀಮಾ, ಅಳಿಯಾಳಿಂಡೆ ಸುನೇರಿ ಪಲೆ ಕೀಮಾ, ಧೋಳಿಲೆ ಗಿಜುಲೆ ಸುನೇರಿ ಪಲೆ ಕೀಮಾ, ಧೋಳಿಲೆ ಗಿಜುಲೆ ಸುನೇರಿ ಪಲೆ ಕೀಮಾ, ಧೋಳಿಲೆ ಗಿಜುಲೆ ಸುನೇರಿ ಪಲೆ ಕೀಮಾ, ಧೋಳಿಲೆ ಗಿಜುಲೆ ಸುನೇರಿ ಪಲೆ ಕೀಮಾ, ಧೋಳಿಲೆ ಗಿಜುಲೆ ಸುನೇರಿ ಪಲೆ ಕೀಮಾ. ಮುಂಡಗೋಡ ತಾಲೂಕು ಹುನಗುಂದದ ಶ್ರೀಮತಿ ಅಕ್ಕವ್ವ ಕೃಷ್ಣ ಲಮಾಣಿ ಹಾಗೂ ಸಂಗಡಿಗರಿಂದ ಲಂಬಾಣಿ ಸಮುದಾಯದ ಹಾಡುಗಳನ್ನ ಕೇಳಿದಿರಿ. ಇದು ಇಂದಿನ ಜನಪದ ಸಂಗೀತ.

ಕೇಳುವರೇ ಗಮನಿಸಿ, ಇಂದು ರಾತ್ರಿ 8 ಗಂಟೆಗೆ ಕ್ರೀಡಾಲೋಕ ಪ್ರಸಾರವಾಗಲಿದೆ. ಮಂಗಳೂರಿನಲ್ಲಿ ಇತ್ತೀಚೆಗೆ ಮುಕ್ತಾಯಗೊಂಡ ರಾಷ್ಟೀಯ ಹಿರಿಯರ ಈಜುಕೂಟದ ಬಗ್ಗೆ ವರದಿ ಪತ್ರಕರ್ತ ಮಹೇಶ್ ಪತ್ತಾಜಿ ಅವರಿಂದ. ನಂತರ ವಿಶೇಷ ಚೇತನ ಯುವ ಕ್ರೀಡಾಪಟು ಪುನೀತ್ ನಂದಕುಮಾರ್ ಅವರೊಡನೆ ಸಂವಾದ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಕೆಲವರೆ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಮುಂಜಾನೆ 6:10 ಗಣೇಶ್ ಹೆಗಡೆ ಅವರಿಂದ ಚಿಂತನ, ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.